ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಖೇಲೋ ಇಂಡಿಯಾ 2021 ಕ್ರೀಡಾಕೂಟಕ್ಕೆ ವರ್ಣರಂಜಿತ ಚಾಲನೆ. ಕೋವಿಡ್ ಪರಿಸ್ಥಿತಿ ಕುರಿತಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಇದೇ 27ರಂದು ಪ್ರಧಾನಿ ಸಭೆ. ಪಂಚಾಯತ್ ರಾಜ್ ದಿನದ ಅಂಗವಾಗಿ ದೇಶಾದ್ಯಂತ ಕಾರ್ಯಕ್ರಮ ಆಯೋಜನೆ. ಇಂದು ಪದ್ಮಭೂಷಣ ಡಾ ರಾಜ್ಕುಮಾರ್ ಜನ್ಮದಿನ. ಬೆಂಗಳೂರಿನಲ್ಲಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 6:55. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಜಾನಪದ ಗೀತೆಯೊಂದನ್ನು ಕೇಳೋಣ. ಹಾಡಿದ್ದಾರೆ ಮೋಹನ್ ಜೆ. ತೆಗಿ ಚಿನ್ನವೆ ತೆಗಿ ತೆಗಿ ರನ್ನವೆ ತೆಗೆಯೇ ಕೊರಳಿನ ಪದಕಾವೇ ತೆಗೆಯೇ ಕೊರಳಿನ ಪದಕಾವೇ ನನ್ನ ರಾಣಿ ತೆಗೆಯೇ ವಜ್ರದ ಬಾಗಿಲ ನೀನು ತೆಗೆಯೇ ವಜ್ರದ ಬಾಗಿಲ ತೆಗಿ ತೆಗಿ ಚಿನ್ನವೆ ತೆಗಿ ತೆಗಿ ರನ್ನವೆ ತೆಗಿ ತೆಗಿ ಚಿನ್ನವೆ ತೆಗಿ ತೆಗಿ ರನ್ನವೆ ತೆಗೆಯೇ ಕೊರಳಿನ ಪದಕಾವೇ ತೆಗೆಯೇ ಕೊರಳಿನ ಪದಕಾವೇ ನನ್ನ ರಾಣಿ ತೆಗೆಯೇ ವಜ್ರದ ಬಾಗಿಲ ನೀನು ತೆಗೆಯೇ ವಜ್ರದ ಬಾಗಿಲ ತೆಗೆಯೇ ವಜ್ರದ ಬಾಗಿಲ ತೆಗೆಯೇ ವಜ್ರದ ಬಾಗಿಲ ತೆಗಿ ತೆಗಿ ಚಿನ್ನವೆ ತೆಗಿ ತೆಗಿ ರನ್ನವೆ ತೆಗಿ ತೆಗಿ ಚಿನ್ನವೆ ತೆಗಿ ತೆಗಿ ರನ್ನವೆ ತೆಗೆಯೇ ಕೊರಳಿನ ಪದಕಾವೇ ತೆಗೆಯೇ ಕೊರಳಿನ ಪದಕಾವೇ ನನ್ನ ರಾಣಿ ತೆಗೆಯೇ ವಜ್ರದ ಬಾಗಿಲ ನೀ ತೆಗೆಯೇ ವಜ್ರದ ಬಾಗಿಲ ನೀ ತೆಗೆಯೇ ವಜ್ರದ ಬಾಗಿಲ ನೀ ತೆಗೆಯೇ ವಜ್ರದ ಬಾಗಿಲ ನೀನು ತೆಗೆಯೇ ವಜ್ರದ ಬಾಗಿಲ. ಕೊನೆಯದಾಗಿ ಕೃಷಿ ಗೀತೆಯೊಂದನ್ನು ಕೇಳೋಣ. ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಗೀತೆಯನ್ನು ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಮತ್ತೆ ನಿಮ್ಮ ಭೇಟಿ ನಾಳೆ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ. ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:00 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾಗವಹಿಸುತ್ತಾರೆ ಮೈಸೂರಿನ ಸಿದ್ದಾರ್ಥನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು, ಪ್ರಸ್ತುತಿ ಬಿ ದಿಗ್ವಿಜಯ್ ಹಾಗೂ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹಲೋ ಫ್ರೆಂಡ್ಸ್, ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಮೈಸೂರಿನ ಸಿದ್ದಾರ್ಥನಗರದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು. ಕಾರ್ಯಕ್ರಮದ ನಿರೂಪಣೆಯಲ್ಲಿ ಹರ್ಷ ಮತ್ತು ಮೇಘ. ಬನ್ನಿ ಕೇಳೋಣ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹಾಯ್, ಹಲೋ, ನಮಸ್ತೆ. ನಾನ್ ಹರ್ಷ. ನಾನ್ ಮೇಘ. ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿದ್ದಾರ್ಥನಗರ ಈ ಕಾಲೇಜಿನ ವಿದ್ಯಾರ್ಥಿಗಳು. ನಮ್ಮ ಕಾಲೇಜು ಹಲವಾರು ವಿಶ್ವವಿಖ್ಯಾತ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಾದ ಮೃಗಾಲಯ, ಕಾರಂಜಿಕೆರೆ, ಲಲಿತ್ ಮಹಲ್, ವ್ಯಾಕ್ಸ್ ಮ್ಯೂಸಿಯಂ, ಸ್ಯಾಂಡ್ ಮ್ಯೂಸಿಯಂ ಹಾಗೂ ವಿಶ್ವವಿಖ್ಯಾತ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿದೆ. ನಮ್ಮ ಕಾಲೇಜಿನಲ್ಲಿ 1200 ವಿದ್ಯಾರ್ಥಿಗಳಿದ್ದೇವೆ. ನಮ್ಮ ಸರ್ವತೋಮುಖ ಬೆಳವಣಿಗೆಗಾಗಿ ಎನ್ಎಸ್ಎಸ್, ರೆಡ್ ಕ್ರಾಸ್, ಎನ್ಸಿಸಿ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಘಟಕ, ಉದ್ಯೋಗ ಮಾರ್ಗದರ್ಶನ ಕೇಂದ್ರ ಮತ್ತು ವಿದ್ಯಾರ್ಥಿ ಕ್ಷೇಮ ಪಾಲನಾ ಘಟಕ, ಹೀಗೆ 10 ಘಟಕಗಳು ನಮ್ಮಲ್ಲಿವೆ. ಅಲ್ಲದೆ ಅನುಭವಿ ಮತ್ತು ಪ್ರತಿಭಾನ್ವಿತ ಅಧ್ಯಾಪಕರು ಇಲ್ಲಿದ್ದಾರೆ. ನೀವು ಕೇಳ್ತಾ ಇದ್ದೀರಿ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಕಾರ್ಯಕ್ರಮವನ್ನು ಮಲೆಯ ಮಹದೇಶ್ವರನನ್ನು ಕುರಿತಾದ ಜನಪದ ಗೀತೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಗೀತೆಯನ್ನ ಹಾಡಲಿದ್ದಾರೆ ತೃತೀಯ ಬಿಕಾಂ ಓದುತ್ತಿರುವಂತಹ ನವೀನ್. ಚೆಲ್ಲಿದರು ಮಲ್ಲಿಗೆಯ ಬಾಣಸೂರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣಸೂರೇರಿ ಮ್ಯಾಲೆ, ಅಂದಾದ ಚಂದಾದ ಮೈಕಾರ ಮಾದೇವಂಗೆ, ಅಂದಾದ ಚಂದಾದ ಮೈಕಾರ ಮಾದೇವಂಗೆ, ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ, ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾಳದಲ್ಲಿ ಗರುಕೆ ಚಿಗುರ್ಯಾವೋ ಮಾದೇವಂಗೆ, ಚೆಲ್ಲಿದರು ಮಲ್ಲಿಗೆಯ, ಮಾಳದಲ್ಲಿ ಗರುಕೆ ಚಿಗುರ್ಯಾವೋ ಮಾದೇವಂಗೆ, ಚೆಲ್ಲಿದರು ಮಲ್ಲಿಗೆಯ, ಸಂಪಿಗೆ ಹೂ ನಂಗೆ ಹಿಂಪಾದೋ ನಿನ್ನ ಪರುಸೆ, ಸಂಪಿಗೆ ಹೂ ನಂಗೆ ಇಂಪಾದೋ ನಿನ್ನ ಪರುಸೆ, ಇಂಪಾದೋ ನಿನ್ನ ಪರುಸೆ, ಕೌದಲ್ಲಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ, ಇಂಪಾದೋ ನಿನ್ನ ಪರುಸೆ, ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ, ಒತ್ತು ಮುಳುಗಿದರೇನು ಕತ್ತಲಾದರೇನು, ಒತ್ತು ಮುಳುಗಿದರೇನು ಕತ್ತಲಾದರೇನು, ಅಪ್ಪ ನಿನ್ನ ಪರುಸೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ, ಅಪ್ಪ ನಿನ್ನ ಪರುಸೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣಸೂರೇರಿ ಮ್ಯಾಲೆ, ಅಂದಾದ ಚಂದಾದ ಮೈಕಾರ ಮಾದೇವಂಗೆ, ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ. ಹರ್ಷ, ನಾವ್ ಹಾಡ್ ಕೇಳ್ತಾ ಕೇಳ್ತಾ ಬಂದಿದ್ ವಿಷಯನೇ ಮರ್ತೋದ್ವಲ್ಲ. ಹೌದಲ್ವಾ, ನಾವ್ ಇವತ್ತು ಇಲ್ಲಿ ಬಂದಿದ್ ವಿಷಯ ಏನಪ್ಪಾ ಅಂತಂದ್ರೆ, ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತಹ ಹಲವು ಜನಪರ ಕಲ್ಯಾಣ ಯೋಜನೆಗಳ ಕುರಿತಾದ ಚರ್ಚೆ ಮಾಡ್ಲಿಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಹಾಗಿದ್ರೆ ನೀನೇ ಒಂದ್ ಯೋಜನೆ ಜೊತೆ ಶುರು ಮಾಡ್ಬಿಡು. ಹಾ, ಅದಕ್ಕೇನಂತೆ ಮಾಡೋಣ. ಮೇಘ, ನಾನಿವತ್ತು ತಗೊಂಡಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ ಯುವ ಮತ್ತು ಕೌಶಲಾಭಿವೃದ್ಧಿ ಯೋಜನೆ. ಯುವ ಮತ್ತು ಕೌಶಲಾಭಿವೃದ್ಧಿ ಯೋಜನೆ ಸರ್ಕಾರದ ಯೋಜನೆಯಾಗಿದೆ. ಇವುಗಳು ಯುವ ಜನತೆಯ ಅಭಿವೃದ್ಧಿ ಹಾಗೂ ಯುವಕರ ಕಲೆ ಕೌಶಲಗಳಿಗೆ ಪ್ರೋತ್ಸಾಹ ನೀಡುವಂತಹ ಯೋಜನೆಗಳಾಗಿದೆ. ಇವುಗಳ ಸಹಾಯದಿಂದ ಹಲವಾರು ಯುವ ಜನತೆಯ ಕೌಶಲ್ಯಗಳಿಗೆ ಸೂಕ್ತ ಪ್ರಶಂಸೆ ಮತ್ತೆ ಮತ್ತಷ್ಟು ಸಾಧಿಸಲು ಪ್ರಚೋದನೆ ಸಿಕ್ಕದಂಗಾಗಿದೆ. ಅದು ಅಲ್ಲದೆ ಈ ಯೋಜನೆಗೆ 6,000 crore ಮೀಸಲಿಟ್ಟಿದೆ. ಹೌದಾ? ಹೌದು. ಇದಕ್ಕೆ ಕುರಿತಾದ ಎರಡು ವಿಷಯಗಳನ್ನ ನಾನು ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದು ಸ್ಕಿಲ್ ಡೆವಲಪ್ಮೆಂಟ್. ಅಂದ್ರೆ ಕೌಶಲ ಅಭಿವೃದ್ಧಿ, ಎರಡನೆಯದ್ದು ಯೂತ್ ಡೆವಲಪ್ಮೆಂಟ್ ಸ್ಕೀಮ್ ಅಂದ್ರೆ ಯುವ ಅಭಿವೃದ್ಧಿ ಯೋಜನೆ. ಕೌಶಲ ಅಭಿವೃದ್ಧಿ ಯೋಜನೆಯಲ್ಲಿ ನಾಲ್ಕು ಭಾಗಗಳನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಅದರಲ್ಲಿ ಮೊದಲನೆಯದು ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನೆ, ಪ್ರೀ ಡಿಪಾರ್ಚರ್ ಓರಿಯೆಂಟೇಶನ್ ಟ್ರೈನಿಂಗ್, ಕೆಪಾಸಿಟಿ ಬಿಲ್ಡಿಂಗ್ ಸ್ಕೀಮ್, ಸ್ಕಿಲ್ ಇಂಡಿಯಾ, ಕೌಶಲ ಅಭಿವೃದ್ಧಿ ಯೋಜನೆಗಳು. ಈ ಯೋಜನೆಗಳು ಜುಲೈ 15, 2015 ನರೇಂದ್ರ ಮೋದಿ ಅವರು ಜಾರಿಗೊಳಿಸ್ತಾರೆ. ಹೌದಾ, ಒಂದ್ ನಿಮಿಷ ಇರು. 15 ಜುಲೈ 2015 ಏನೋ ವಿಶೇಷ ಇದೆ ಅಲ್ವಾ? ಹಾ ಹೌದು, ಅವತ್ತಿನ ದಿನ ವರ್ಲ್ಡ್ ಯೂತ್ ಸ್ಕಿಲ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಆದ್ರೆ ಇವತ್ತಿನ ಯೂತ್ಸ್ ಗೆ ಎಷ್ಟೋ ಜನಕ್ಕೆ ಆ ವಿಷಯನೇ ಗೊತ್ತಿಲ್ಲ ನೋಡು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಹಂಚಿಕೊಳ್ಳಕ್ ಇಷ್ಟಪಡ್ತೀನಿ. ತಾಂತ್ರಿಕ ಸಂಸ್ಥೆಗಳಿಗೆ ಸ್ಮಾರ್ಟ್ ಆಪ್ ನೀತಿ ಅಂತ ಈ ತರದ ಹಲವಾರು ಯೋಜನೆಗಳನ್ನ ತಂದಿದ್ದಾರೆ. ಅವುಗಳಲ್ಲಿ 8 ಯೋಜನೆಗಳಿದೆ, ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ, ಇಂಡಿಯಾ ಎಜುಕೇಶನ್ ಅಂಡ್ ರಿಸರ್ಚ್ ಇನಿಷಿಯೇಟಿವ್ ಹಂತ, ಸಮುದಾಯ ಕಾಲೇಜು, ಉದ್ಯೋಗ ವರ್ಧನ ತರಬೇತಿ ಕಾರ್ಯಕ್ರಮ, ರಾಷ್ಟ್ರೀಯ ಉದ್ಯೋಗ ವರ್ಧನ ಮಿಷನ್, I3 ಇನ್ವೆನ್ಷನ್ ಅವಾರ್ಡ್ಸ್, IACTE C2 ಇಂಡಸ್ಟ್ರಿ ಲಿಂಕ್ಡ್ ಸಮೀಕ್ಷೆ, ಟೆಕ್ ಆಧಾರಿತ ವಿದ್ಯಾರ್ಥಿಗಳು, ಸ್ಮಾರ್ಟ್ ಆಪ್ಗಳು ಮತ್ತು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು AICTE ತಾಂತ್ರಿಕ ಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಆಪ್ ನೀತಿಯನ್ನು ಸಿದ್ಧಪಡಿಸಿದ್ದಾರೆ. ಇದರ ಸಹಾಯದಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ಸಹಾಯ ಕೂಡ ಆಗಿದೆ. ಇನ್ನು ಎರಡನೇದಕ್ಕೆ ಬಂದರೆ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ. ಈ ಯೋಜನೆಯು AICTE ಅನುಮೋದಿತ ಕಾಲೇಜುಗಳ ಮೂಲಕ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಖಾಸಗಿ ವಲಯದ ಉದ್ಯೋಗವನ್ನು ಹುಡುಕಲು ಇಂಜಿನಿಯರಿಂಗ್ ಕೌಶಲಗಳನ್ನು ನೀಡಲು ಅನುಷ್ಠಾನಗೊಳಿಸಿದೆ. ಸಮುದಾಯ ಕಾಲೇಜು, ಈ ಯೋಜನೆಯಡಿಯಲ್ಲಿ ಕೌನ್ಸಿಲ್ AICTE ಅನುಮೋದಿತ ಪಾಲಿಟೆಕ್ನಿಕ್ NSQE ಪ್ರಕಾರ ಕೋರ್ಸ್ಗಳನ್ನು ನಡೆಸಲು ಹಣಕಾಸಿನ ನೆರವು ನೀಡುತ್ತಿದೆ. ಅದಲ್ಲದೆ 74 ಸಂಸ್ಥೆಗಳಲ್ಲಿ ಈ ಯೋಜನೆಯನ್ನು ನಡೆಸ್ತಾ ಬಂದಿದೆ. ಉದ್ಯೋಗ ವರ್ಧನ ತರಬೇತಿ ಕಾರ್ಯಕ್ರಮ, ಕೌಶಲ್ಯ ಉಪಕ್ರಮಗಳ ಅಡಿಯಲ್ಲಿ ಉದ್ಯೋಗಾವಕಾಶಗಳ ಅನುಷ್ಠಾನ ಮತ್ತು ವರ್ಧನೆಗಾಗಿ ಕೌನ್ಸಿಲ್ EETP ಅಡಿಯಲ್ಲಿ ಈ ಸಂಸ್ಥೆಗಳೊಂದಿಗೆ MOUಗಳಿಗೆ ಸಹಿ ಹಾಕಿದೆ. ಮೊದಲನೆಯದಾಗಿ ICT ಅಕಾಡೆಮಿ, ಮತ್ತೆ ಎರಡನೆಯದು monster.com. ಇನ್ನು ನಂತರದಲ್ಲಿ ನೋಡೋದಾದರೆ ಯೂತ್ ಡೆವಲಪ್ಮೆಂಟ್ ಸ್ಕೀಮ್ ಅಂದ್ರೆ ಯುವ ಅಭಿವೃದ್ಧಿ ಯೋಜನೆ. ಅದರಲ್ಲಿ 5 ಮುಖ್ಯ ಯೋಜನೆಗಳನ್ನ ನಾನಿವತ್ತು ಆರಿಸಿಕೊಂಡಿದ್ದೇನೆ. ಅದರಲ್ಲಿ ಮೊದಲನೆಯದು ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಮಿಷನ್, ಸ್ಟಾರ್ಟ್ಅಪ್ ಇಂಡಿಯಾ, ಫಿಟ್ ಇಂಡಿಯಾ ಮೂವ್ಮೆಂಟ್, ಸ್ಕಿಲ್ ಇಂಡಿಯಾ ಮಿಷನ್. ಮೇಕ್ ಇನ್ ಇಂಡಿಯಾ, ಮೇಘನ, ಮೇಕ್ ಇನ್ ಇಂಡಿಯಾ 25 ಸೆಪ್ಟೆಂಬರ್ 2014 ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಈ ಒಂದು ಯೋಜನೆಯನ್ನ ಜಾರಿಗೊಳಿಸ್ತಾರೆ. ಭಾರತದಲ್ಲಿ ತಯಾರಿಸಿದ ಉತ್ಪನ್ನಗಳನ್ನ ಅಭಿವೃದ್ಧಿಪಡಿಸಲು ಮತ್ತೆ ಉತ್ಪಾದನೆಗೆ ಮೀಸಲಾದ ಹೂಡಿಕೆಗಳನ್ನ ನಮ್ಮ ಸ್ವದೇಶಿ ಕಂಪನಿಗಳನ್ನ ಪ್ರಚೋದಿಸಲು ತರಲಾದ ಒಂದು ಯೋಜನೆ ಇದಾಗಿದೆ. ಹಾಗೂ ಭಾರತವನ್ನು ಜಾಗತಿಕ ವಿನ್ಯಾಸ ಮತ್ತು ಉತ್ಪಾದನಾ ರಫ್ತು ಕೇಂದ್ರವಾಗಿ ಪರಿವರ್ತಿಸುವ ಗುರಿಯನ್ನು ಕೂಡ ಇದು ಹೊಂದಿದೆ. ಇದರ ಉದ್ದೇಶ 3 ಇದೆ. ಮೊದಲನೇ ಉದ್ದೇಶ ಏನಪ್ಪಾ ಅಂದ್ರೆ ಉತ್ಪಾದನಾ ವಲಯದ ಬೆಳವಣಿಗೆಗೆ ದರವನ್ನು ವಾರ್ಷಿಕವಾಗಿ 12-14% ಹೆಚ್ಚಿಸೋದು. ಎರಡನೆಯದು 2022 ವೇಳೆಗೆ ಆರ್ಥಿಕತೆಯಲ್ಲಿ 100 ಮಿಲಿಯನ್ ಹೆಚ್ಚುವರಿ ಉತ್ಪಾದನಾ ಉದ್ಯೋಗಗಳನ್ನು ಸೃಷ್ಟಿಸಲು. ಮೂರನೆಯದು GDPಗೆ ಉತ್ಪಾದನಾ ವಲಯದ ಕೊಡುಗೆಯನ್ನು 2022 ವೇಳೆಗೆ 25% ಹೆಚ್ಚಿಸಲಾಗಿದೆ. ಇನ್ನು ಎರಡನೆಯದಾಗಿ ಡಿಜಿಟಲ್ ಇಂಡಿಯಾ ಬಗ್ಗೆ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಯೋಜನೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 1 ಜುಲೈ 2015 ಜಾರಿಗೊಳಿಸುತ್ತಾರೆ. ಗ್ರಾಮೀಣ ಪ್ರದೇಶಗಳನ್ನು ಹೈಸ್ಪೀಡ್ ಇಂಟರ್ನೆಟ್ ನೆಟ್ವರ್ಕ್ಗಳೊಂದಿಗೆ ಸಂಪರ್ಕಿಸುವ ಮತ್ತು ಡಿಜಿಟಲ್ ಸಾಕ್ಷರತೆಯನ್ನು ಸುಧಾರಿಸುವ ಉದ್ದೇಶದಿಂದ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ ದೃಷ್ಟಿಯು ಎಲೆಕ್ಟ್ರಾನಿಕ್ ಸೇವೆಗಳು, ಉತ್ಪನ್ನಗಳು, ಉತ್ಪಾದನೆ ಮತ್ತು ಉದ್ಯೋಗಾವಕಾಶಗಳ ಕ್ಷೇತ್ರಗಳಲ್ಲಿ ಅಂತರ್ಗತ ಬೆಳವಣಿಗೆಯಾಗಿದೆ. ಪರವಾಗಿಲ್ಲ ಹರ್ಷ, ಇಷ್ಟೊಂದು ವಿಷಯಗಳನ್ನ ತಿಳ್ಕೊಬಿಟ್ಟಿದ್ಯಾ? ನಾನಷ್ಟೇ ಅಲ್ಲ ಮೇಘ, ನನ್ನ ಸ್ನೇಹಿತರು ಕೂಡ ತುಂಬಾ ವಿಷಯನೇ ತಿಳ್ಕೊಂಡಿದ್ದಾರೆ. ಹಾಗಿದ್ರೆ ಮಹೇಂದ್ರ ಯಾವ ವಿಷಯದ ಬಗ್ಗೆ ತಿಳ್ಕೊಂಡಿದ್ದಾನೆ ಕೇಳೋಣವಾ? ಓಕೆ, ಆಯ್ತು, ಕೇಳೋಣ. ನಮಸ್ತೆ ಗೆಳೆಯರೇ, ಇಂದು ನಾನು ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾತಾಡ್ತಾ ಇದ್ದೇನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಕುಡಿಯುವ ನೀರು ನೈರ್ಮಲ್ಯ, ಗ್ರಾಮ ವಿಕಾಸ, ರಾಜೀವ್ ಗಾಂಧಿ ವಸತಿ ಯೋಜನೆ, ಆಶ್ರಯ ವಸತಿ ಯೋಜನೆ, ಅಮೃತ್ ಯೋಜನೆ, ಜಲ ಜೀವನ್ ಮಿಷನ್, ಈ ಯೋಜನೆಯಲ್ಲಿ ಪ್ರಮುಖವಾಗಿ ಮೊದಲನೆಯದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ಈ ಯೋಜನೆಯು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸೇರಿದ್ದು, ಈ ಯೋಜನೆಯು 2005 ಜಾರಿಗೆ ಬಂದಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶ ಏನಂದ್ರೆ ಗ್ರಾಮೀಣ ಪ್ರದೇಶಗಳಿಗೆ ಉದ್ಯೋಗ ನೀಡುವಂತಹ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೊಳಿಸಿದೆ. ಕೂಲಿ ಉದ್ಯೋಗ ಕಾಮಗಾರಿಗಳ ಮೂಲಕ ಗ್ರಾಮೀಣ ಪ್ರದೇಶದ